company is going to those companies. I'm going to get down to you. What are they going to do to you? What are they going to do? What about all those people that they were doing it? They were doing it, but I'm going to do it. They were doing it. What they were doing it. What they were doing it. What they were doing it. ಬ್ರಹ್ಮದೇವರು ಬ್ರಾಹ್ಮಣ ವರ್ಣ ಸ್ವಭಾವದ ಜೀವರಿಗೆ ಅಭಿಮಾನಿ, ಕ್ಷತ್ರಿಯ ವಾಯುದೇವರು ಕ್ಷತ್ರಿಯ ಸ್ವಭಾವದ ಜೀವರಿಗೆ ಅಭಿಮಾನಿ, ಅಭಿಮಾನಿ ದೇವತಾತ್ಮ ಮಾತ್ರ ಹೊತ್ತು ಅವರಿಗೆ ಸ್ವಯಂ ವರ್ಣ ಕ್ಷತ್ರವರ್ಣ, ಹಾಗೆ ವಿಶ್ವ ದೇವತೆಗಳು, ಆಮೇಲೆ ಯಕೋಟ ಪಂಚಾಶನ್ಮರು ಪ್ರವಾದಿಗಳು, ಅವರು ವೈಶ್ಯವರ್ಣದ ಸ್ವಭಾವದ ಜೀವರಿಗೆ ಅಭಿಮಾನಿ, ಯಮ ನಿರ್ವೃತ್ತಿ ಇವರೆಲ್ಲ ಶುಕ್ರವರ್ಣದ ಜೀವರಿಗೆ ಅಭಿಮಾನಿ, ಅಭಿಮಾನಿ ಸ್ವಯಂ ಜಾತಿ ಇಲ್ಲ. ಅವರು ಸರ್ವವರ್ಣ ಸರ್ವಧರ್ಮ ದೇವತೆಗಳು, ಯಾವ ಧರ್ಮವನ್ನು ಆಚರಿಸುವುದು, ಯಾವ ವರ್ಣವನ್ನು ಆಚರಿಸಿದ ಅವಶ್ಯ ವರ್ಣ ವ್ಯವಸ್ಥೆ ಇಲ್ಲ. ವರ್ಣ ವ್ಯವಸ್ಥೆ ಆಶ್ರಮ ವ್ಯವಸ್ಥೆ ಅಂತ ಇಲ್ಲ. ಅದಕ್ಕೆ ವರ್ಣ ವ್ಯವಸ್ಥೆ, ಇವರು ಬ್ರಾಹ್ಮಣ ದೇವತೆಗಳು, ಇವರು ಕ್ಷತ್ರಿಯರು, bendijo a Ibai, y ahora Ibai lo pudiese matar a Ibai, esa supermayoría está pasando. Ayer la hizo, y ya, cuando dijo, y se dije, esta la diga, bueno, me toca ayudar. Vamos, rey. La tercera es una ya, es lo que ya, es un punto de mi choda, a su satana. Y está acá, es el segundo, la gran, la herida, los brazos, muy bien. ಅದೇ ದೊಡ್ಡ ಕೀರ್ತಿ ಏನು ಕೀರ್ತಿ ಮೋಕ್ಷ ಯೋಗ್ಯ ಅನ್ನೋ ಕೀರ್ತಿ ಹಾಗೆ ಇವರಿಗೆ ಏನು ಕೀರ್ತಿ ಅಂದ್ರೆ ಇವರಿಗೆ ಮಾತ್ರ ಮೋಕ್ಷಕ್ಕೆ ಹೋದ ಕೀರ್ತಿ ಅಲ್ಲ, ಎಲ್ಲ ಮೋಕ್ಷ ಇದೆ ಜೀವರ ಮೋಕ್ಷಕ್ಕೆ ಮೋಕ್ಷಕ್ಕೆ ಕಲಿಸಿದ ಕೀರ್ತಿ ಬ್ರಹ್ಮವಾಗಿ ಬ್ರಹ್ಮ ವಿದ್ಯೆಯನ್ನು ತಿಳಿದು ಬ್ರಾಹ್ಮಣ ವರ್ಣದವರಾಗಿ ಭಗವಂತನನ್ನು ತಿಳಿದು ಮುಕ್ತರ ಎಲ್ಲರ ಮುಕ್ತಿಗೆ ಕಲಿಸಿದ ಕೀರ್ತಿ ನಾನು. ಯಶಸ್ಸು ಇನ್ನೊಂದು ಏನು ಗೊತ್ತಾ, ಶಾಂತ ಆನಂದ ಯಶಸ್ಸು ಜ್ಞಾನಾನಂದ ಸ್ವರೂಪವನ್ನು ಅಭಿವ್ಯಕ್ತಗೊಳಿಸಿದವನನ್ನು ಬ್ರಾಹ್ಮಣರು. ಹಾಗೆ ಯಶೋರಾಜ್ಯ ಕ್ಷತ್ರಿಯರು ಕೂಡ ವೇದಾಧ್ಯಯನ ಮಾಡಿ ಜ್ಞಾನಾನಂದ ಸ್ವರೂಪದ ಪ್ರಯುಕ್ತರಾಗಿದ್ದರೆ ಅವರು ಜೀವಕರಾಗಿದ್ದಾರೆ. ನಾನು ಸಮಸ್ತ ಪ್ರಜೆಗಳಿಗೆ ಎಲ್ಲ ವರ್ಣಗಳಿಗೆ ಸೇರಿದ ಸಮಸ್ತ ಪ್ರಜೆಗಳಿಗೂ ಮೋಕ್ಷ ಯೋಗ್ಯರಾದ ಯಾರು ಕೊನೆಯೇ ಪರಮಾತ್ಮನನ್ನು ವಿಶಂತಿ ಅವರು ಎಲ್ಲರೂ ಪರಮಾತ್ಮನನ್ನು ಹೋಗಿ ಸೇರುವ ಮೋಕ್ಷ ಯೋಗ್ಯರಾದ ಸರ್ವವರ್ಣಗಳ ಜೀವ. ಅದರಿಂದ ಆಚಾರ್ಯರು ಯಶೋ ಸರ್ವವರ್ಣ ವಿಷ ಅಂದ್ರೆ ವಿಷ ಅಂದ್ರೆ ಟು ಎಂಟರ್ ಟು ಡಿಸೈರ್ ಅಲ್ಲ ವಿಶಂತಿ ವಿಷ ಯಾರು ಕೊನೆಯ ಭಗವಂತನನ್ನು ಹೋಗಿ ಪ್ರವೇಶ ಮಾಡ್ತಾರೋ ಅವರು ಎಲ್ಲರೂ ವಿಷ. ಯಾರು ಕೊನೆಯ ಹೋಗಿ ಭಗವಂತನೇ ಆಗಿ ಬಿಡ್ತಾರೋ ಅವರು ವಿಷ ಆದ್ರೆ ಶಬ್ದ ವಿಷ ಅಂದ್ರೆ ಭಗವಂತನನ್ನು ಹೋಗಿ ಸೇರು. ಅಲ್ಲಿ ಇಲ್ಲಿ ವಿಶಂತಿ ಸಂಸಾರ ಇಲ್ಲಿ ಸಂಸಾರವನ್ನು ಹೋಗಿ ಸೇರುವವರು ಆದ್ರೆ ಸಂಸಾರದಲ್ಲಿ ವಿಶಂತಿ ಗ್ರಹ ಮನೆ ಮಾಡುವ ಸೇರಿಕೊಂಡಿದ್ದು ಒಟ್ಟಿಗೆ ಎಲ್ಲ ಒಂದ್ಕಡೆ ಸೇರಿಕೊಂಡಿರ್ಬೇಕು. ಇಂಡಿಪೆಂಡೆಂಟ್ ಆಗಿರುವ ಎಲ್ಲೋ ಸೇರಿಕೊಂಡಿರುವ ವಿಷ ಕೊನೆಗೆ ಭಗವಂತನನ್ನು ಸೇರುವ ಸಮಸ್ತ ವರ್ಣಗಳಿಗೂ ಕೂಡ ಯಶಸ್ಸನ್ನು ಜ್ಞಾನಾನಂದವನ್ನು ಕೊಟ್ಟು ಆ ಅವರನ್ನು ಉದ್ಧಾರ ಮಾಡೋದಕ್ಕಿಂತ ಏಕೆಂದ್ರೆ ನಾನು ಏನು ಎಷ್ಟೋ ಅವರನ್ನು ಪ್ರಾಪಿಸಿ ಮುಖ್ಯವಾಗಿ ಉಳಿದವರಿಗೆ ಕಾರ್ಯ ಯಶೋ ಅಮ್ಮನು ಪ್ರಾಪಿಸಿ ಯಶೋ ಅಮ್ಮನು ಪ್ರಾಪಿಸಿ ನಾನು ಯಶಸ್ಸು ಶಬ್ದವಾಚ್ಯನಾಗಿರತಕ್ಕಂಥ ಜ್ಞಾನಾನಂದ ಸ್ವರೂಪ ಸರ್ವರಿಗೂ ಯಶಸ್ಸು ಕೊಡತಕ್ಕ ಮಹತ್ಯಶಃ ಅಂತ ನಾರಾಯಣ ಉಪನಿಷತ್ತಲ್ಲಿ ಮಹಾನಾರಾಯಣ ಉಪನಿಷತ್ತಲ್ಲಿ ಹೇಳ್ತಾರೆ. ಭಗವಂತನಿಗೆ ಮಹದ್ ಭಯಂ ವಜ್ರಂ ಭಗವಂತನಿಗೆ ಒಂದು ಹೆಸರಂತೆ ಮಹದ್ಗೀತ ದೊಡ್ಡ ಕೀರ್ತಿ ಅಂದ್ರೆ ಅವನೇ ಅವರಿಗೆ ದೊಡ್ಡ ಕೀರ್ತಿ ಶಾಲೆಗಳೇ ಆಗ್ತಾರೆ. ಯಾಕೆಂದ್ರೆ ಯಾರು ಎಲ್ಲ ಶಬ್ದಗಳಿಂದಲೂ ಕೀರ್ತಿಸಲ್ಪಡುತ್ತಾರೋ ಅವನು ದೊಡ್ಡ ಯಶ. ಸರ್ವ ಶಬ್ದವಾಚ್ಯ ಅಂತ ಯಶ ಆದ್ರೆ ಎಲ್ಲವೂ ಎಲ್ಲ ಶಬ್ದವೂ ಯಾರ ಮತದಾನ ಮಾಡುತ್ತಾರೋ ಅದರಿಂದ ಯಶನ ಸರ್ವ ಶಬ್ದವಾಚ್ಯನಾದ ಮಹಾ ಕೀರ್ತಿ ಶಾಲೆ ಆಗಿರ್ತಕ್ಕಂಥ ಭಗವಂತನನ್ನ ನಾನು ಸೇರಿದ್ದೇನೆ. ಅವನು ನನಗೆ ಯಶಸ್ಸು ಕೊಟ್ಟ, ನಾನು ಎಲ್ಲ ಜೀವಜಾತಗಳಿಗೆ ಯಶಸ್ಸು ಎಲ್ಲರಿಗೂ ಜ್ಞಾನದ ಯಶೋಹಮ್ಮನು ಪ್ರಾಪಿಸಿ ನಾನು ಭಗವಂತನ ಅನುಗ್ರಹದಿಂದ ಯಶಸ್ಸು ಶಬ್ದವಾಚ್ಯನಾಗಿರ್ತಕ್ಕ ಭಗವಂತನನ್ನು ಪಡೆದೆ. ಅದರಿಂದ ಅತ್ಯಂತ ಜೀವಜಾತದಲ್ಲೇ ಹೆಚ್ಚು ದೊಡ್ಡ ಜೀವಾನು ಯಶಸ್ಸನ್ನು ಪಡೆದೆ, ಜೀವೋತ್ತಮ ಅನ್ನು ಯಶಸ್ಸನ್ನು ಪಡೆದೆ. ಸಾ ಅದರಿಂದ ಸಮಾಹಂ ಯಶಸಾಂ ಯಶಃ ಶ್ವೇತಮದತ್ಯಂ ಅದತ್ಯಂ ಶ್ವೇತಂ ನಿಂದು ಮಾಡಿದಾಂ ನಿಂದು ಮಾಡಿದಾಂ ಭಯಂಕರವಾದ ಶಬ್ದಗಳಿವೆ. ಯಾವುದಕ್ಕೂ ಯಾವ ದೃಷ್ಟಿಯಲ್ಲಿ ನೋಡಿದ್ರು ಕೈಗದ ಶಬ್ದಗಳು ಅವರಂತಾರೆ. ಸಮಾಹಂ ಯಶಸ್ಸಾಂ ನಾನು ಯಶಸ್ಸಿಗಳಿಗೂ ಯಶೋದಾತ್ರರಾಗಿರ್ತಕ್ಕಂಥ ಎಲ್ಲರಿಗೂ ಯಶಪ್ರದರಾದ ಮಹಾಯಶಸ್ವರೂಪರಾಗಿರ್ತಕ್ಕಂಥ ಭಗವಂತನನ್ನು ಅಭಿಜ್ಞಾಂ ಹೊಂದಿದೆ ಅಥವಾ ಹೊಂದುತ್ತೇನೆ. ಎಂದವನು ಎಲ್ಲ ಯಶಸ್ಸುಗಳಿಗೂ ಯಶಸ್ಸು ಜ್ಞಾನಾನಂದ ಸ್ವರೂಪರಿಗೆಲ್ಲ ಮಹಾಕೀರ್ತಿ ಜ್ಞಾನಾನಂದ ಸ್ವರೂಪದ ಆಗಮ ಎಲ್ಲ ಕೀರ್ತಿ ಶಾಲೆಗಳಿಗೂ ಅತ್ಯುನ್ನತ ಕೀರ್ತಿ ಶಾಲೆಯ ಉತ್ತಮ ಶ್ಲೋಕ ಅಂತ ಶ್ಲೋಕಾನುಗಿ ಭಗವಂತನ ಹೆಸರೆ ಉತ್ತಮ ಶ್ಲೋಕ. ಉತ್ತಮ ಶ್ಲೋಕ ಬರುತ್ತೆ ಪುರಾಣಗಳಲ್ಲಿ ತುಂಬಾ ಬರ್ತದೆ ಭಗವಂತನಿಗೆ ಉತ್ತಮ ಶ್ಲೋಕ. ಉತ್ತಮ ಶ್ಲೋಕ ಅಂದ್ರೆ ಶ್ಲೋಕ ಅಂದ್ರೆ ಕೀರ್ತಿ ಯಶಸ್ಸು. ಅದು ಯಾಕೆಂದ್ರೆ ಶ್ಲೋಕ ಅಂದ್ರೆ ಸಂಬಂಧ ಆನಂದ, ಶ್ಲೋಕ ಅಂದ್ರೆ ಜ್ಞಾನ, ಶ್ಲೋಕ ಅಂದ್ರೆ ಜ್ಞಾನ. ಯಶಸ್ಸು ಅಂದ್ರೆ ಸಂಬಂಧ ಆನಂದ ಜ್ಞಾನ. ಆದಷ್ಟು ಇದೆಯೋ ಅದು ಯಾರಲ್ಲಿ ಸರ್ವಾಂಗವಾಗಿ ಸಹಾಯ. ಆದ್ದರಿಂದ ಎಲ್ಲ ಜ್ಞಾನಾನಂದ ಸ್ವರೂಪರಾದ ಜೀವನ ಕೋಶಿಯ ಜ್ಞಾನಾನಂದ ಸ್ವರೂಪವಾದ ಭಗವಂತ ತುಂಬಾ ಶ್ಲೋಕ ಉಂಟಲ್ಲ. ಇವಾಗ ಒಂದು ಇಷ್ಟಪಟ್ಟು ಮೂರು ಜನ ಇರಬಹುದು. ಅದರಿಂದ ಒಬ್ಬ ವ್ಯಕ್ತಿಯನ್ನು ನಾವು ಒಂದು ಪ್ರಸಂಗದಲ್ಲಿ ಇರ್ತೀವಿ, ಅಲ್ಲಿ ಶ್ಲೋಕ ಅಂತ ಮೂವತ್ತೆರಡು ಅಕ್ಷರಗಳ ಒಂದು ಸಂತೋಷವಾದಂತಹ ಮೀಟರ್ ಶ್ಲೋಕ ಅನ್ನೋದು. ನಾವೀಗ ಎಲ್ಲಾ ಶಬ್ದಗಳಿಗೂ ಶ್ಲೋಕದಲ್ಲಿ ಬೇರೆ ಬೇರೆ ಅರ್ಥ ಇದೆ. ಆ ಶಬ್ದ ಅಂತತಃ ಭಗವತ್ಪರವಾಗಿ ಏನ್ ಹೇಳ್ತದೆ ಎಂಬುದನ್ನು ನೋಡುವುದು ನಮ್ಮ ಉಪಕ್ಷಿಸುತ್ತೇವಲ್ಲ. ಈಗ ಶ್ಲೋಕ ಅಂತಂದ್ರೆ ಮೂವತ್ತೆರಡು ಅಕ್ಷರಗಳ ಒಂದು ಪದ್ಯ. ಇದು ಶಾಲೆಗೆ ಹೋಗುವಾಗ ಕಿಂಡರ್ಗಾರ್ಟನ್ ಸ್ಟೂಡೆಂಟ್ ಮಾಡಬೇಕು. ಅದನ್ನೇ ಕೊನೆಗೂ ಪೋಸ್ಟ್ ಗ್ರಾಜುಯೇಷನ್ ಕಲಿತ ಶ್ಲೋಕ ಆದ್ರೆ ಮೂವತ್ತೆರಡು ಅಕ್ಷರಗಳ ಪದ್ಯ ಆದ್ರೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೆ ಕಿಂಡರ್ಗಾರ್ಟನ್. ಪೋಸ್ಟ್ ಗ್ರಾಜುಯೇಷನ್ ಹೋಗುವಾಗ ಶ್ಲೋಕ ಅಂದ್ರೆ ಸಮಗ್ರ ಆನಂದ ದುಃಖ ದರ್ಶನೆ ಇಲ್ಲ ಜ್ಞಾನ ಜ್ಞಾನಾನಂದ ಸ್ವರೂಪ. ನಾನು ಹಿಂದೆ ಹೇಳಿದ್ದು ಈಗ ನಮ್ಮ ಶಾಲೆಯಲ್ಲಿ ಇಂಟರ್ ಗಾರ್ಡನ್ ಪೋಸ್ಟ್ ಗ್ರಾಜುಯೇಷನ್ ತನಕ ಪ್ರತಿ ವರ್ಷ ಬೇರೆ ಬೇರೆ ಟೆಸ್ಟ್ ಕೊಟ್ಟಿದೆ. ಇಲ್ಲಿ ಹಾಗಲ್ಲ, ವೇದಾಂತದಲ್ಲಿ ಇಂಟರ್ ಗಾರ್ಡನ್ ಟೆಕ್ಸ್ಟ್ ಬುಕ್ ಬೇಕು, ಪೋಸ್ಟ್ ಗ್ರಾಜುಯೇಷನ್ ಟೆಕ್ಸ್ಟ್ ಬುಕ್ ಬೇಕು. ಒಂದೇ ಟೆಕ್ಸ್ಟ್ ಪುಸ್ತಕ ಬೇರೆ ಅಲ್ಲ, ಅರ್ಥ ಬೇರೆ. ಹಾಗೆ ಕಿಂಡರ್ಗಾರ್ಟನ್ನಲ್ಲಿ ಶ್ಲೋಕ ಆದ್ರೆ ಮೂವತ್ತೆರಡು ಅಕ್ಷರದ ಪದ್ಯ, ಪೋಸ್ಟ್ ಗ್ರಾಜುಯೇಷನ್ ಹೋಗುವಾಗ ಶ್ಲೋಕ ಆದ್ರೆ ಜ್ಞಾನಾನಂದ ಸ್ವರೂಪ ಬೇರೆ ಆಗ್ಬಿಡುತ್ತೆ. ಹೀಗೆ ಒಂದೇ ಟೆಕ್ಸ್ಟ್ ಬುಕ್ ಇಲ್ಲ, ಒಂದೇ ಶಬ್ದವನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಚಿಂತನೆ ಮಾಡ್ತಾ ಒಂದೇ ಸ್ಥಾನದಲ್ಲಿ ಪೋಸ್ಟ್ ಗ್ರಾಜುಯೇಷನ್ನಲ್ಲಿ ಎಲ್ಲವೂ ಭಗವಂತನಾಗಿದೆ. ಬರೇ ಶ್ಲೋಕ ಶಬ್ದ ಅಲ್ಲ, ಅಕ್ಷರ ಕೂಡ ಒಂದೊಂದು ಅಕ್ಷರವೂ ಭಗವತ್ಪರವಾಗಿ ಏನ್ ಕಾಣುತ್ತೆ ಆ ಸ್ಥಿತಿ ಪೂರ್ಣ ಅಧ್ಯಯನದ ಪೂರೈಸಿದೆ. ಅದೇ ದೊಡ್ಡ ಯಶಸ್ಸು. ಏನ್ ಯಶಸ್ಸು ಅಂದ್ರೆ ಯಾವ ಶಬ್ದ ಯಾವ ಶಬ್ದಗಳು ಚೈತನ್ಯದ ಕಥೆ ಹೇಳ್ತಿರ್ತಕ್ಕಂಥ ವ್ಯಾಕರಣ ಪಾಠ ಮಾಡಲಿಕ್ಕೆ ಹೋದ್ರೆ ನನಗೆ ಈ ವ್ಯಾಕರಣ ಅರ್ಥ ಆಗೋದಿಲ್ಲ. ಯಾಕೆ ಕೈ ಒಳ ಎಲ್ಲ ಭಗವಂತ ನಾಮೋ ಕಾಣುತ್ತೆ, ಅದು ಯಾಕಂತ ಏನು ಅದಕ್ಕೆ ಯಾಕಂದ್ರೆ ನೋಡುದಿಲ್ಲ ಅಂತ ಹೇಳಲ್ಲ. ಈ ವ್ಯಾಕರಣ ತಿಳಿಯುವುದಿಲ್ಲ ಅಂತ ತಿಳಿಯೋದು ಬಹಳ ಎತ್ತರದ ವ್ಯಾಕರಣ ತಿಳಿದಿದೆ ಅಂತ ತಿಳಿಯೋದು ಅದು ಬಹಳ ಕೆಳಮಟ್ಟದ. ಯಾವುದೂ ಕೂಡ ವ್ಯಾಕರಣ ಮಾತ್ರ ಭಗವಂತನ ಬಗ್ಗೆ ನನಗೆ ತಿಳಿದಿಲ್ಲ ಅಂತ ತಿಳಿಯೋದು ಬಹಳ ಎತ್ತರದ ಸ್ಥಿತಿ. ದೇವರ ಬಗ್ಗೆ ಏನ್ ಬೇಕು ನಾರಾಯಣ ತಿಳಿದಿದೆ ಅಂತ ತಿಳಿಯೋದು ಬಹಳ ದೊಡ್ಡ ಸ್ಥಿತಿ. ಹಾಗಾಗಿ ಯಾವಾಗಲೂ ಜ್ಞಾನದ ಸ್ಥಿತಿ ಗೊತ್ತಿರ್ತ ಜ್ಞಾನಿಗೆ ಜ್ಞಾನಿಗೆ ಒಂದು ವಿಷಯ ಗೊತ್ತಿರ್ತದೆ ಅಂತ ಗೊತ್ತಿಲ್ಲ ಅನ್ನೋದು ಅದೇ ಗೊತ್ತಿರ್ತದೆ. ಗೊತ್ತಿಲ್ಲ ಅನ್ನೋದು ಗೊತ್ತಿರುವುದೇ ನಿಜವಾದ ದೊಡ್ಡ ಯಶೋ ಸಹಿಷ್ಠ ಎಲ್ಲರ ಜ್ಞಾನಾನಂದ ಸ್ವರೂಪ ಆಗಿರ್ತಕ್ಕಂಥ ಎಲ್ಲಾ ಚೇತನ ಕುಯಶಃ ಇದಾದ ಜ್ಞಾನಾನಂದ ಸ್ವರೂಪ ಕೀರ್ತಿ. ಬೇರೆ ಬೇರೆ ಶಬ್ದಗಳಿಂದ ಒಬ್ಬರನ್ನು ಗುಣಗಾನ ಮಾಡಿದರೆ ಯಾರ ಕೀರ್ತಿ ಎಲ್ಲಾ ಶಬ್ದ ಚಿಂತೆಗಳಲ್ಲಿ ಬರ್ತದೆ ಅಂತ ಸರ್ವಶಬ್ದವಾಚ್ಯನಾದ ಭಗವಂತ ಪರಮೇಶ್ವರ ಅಂತ ಭಗವಂತನನ್ನು ಅಧಿಗಾಮ ಮತ್ತೆ ಶ್ವೇತಂ ಅದಂತ್ಯಂ ಲಿಂದು ಶ್ವೇತಂ ಸತ್ಯಂ ಅದಂತ್ಯಂ ಶ್ವೇತಂ ಲಿಂದು ಮಾಧಿಗಾಮ್ ಶ್ವೇತ ಶ್ವೇತ ಶ್ವೇತ ಅಂದ್ರೆ ಬೆಳ್ಳಗಿನ ಬೆಳ್ಳಗಿನ ಭಗವಂತ ಅಲ್ಲ. ಯಾಕೆಂದ್ರೆ ನಾವು ಕಂಡದ್ದು ಕಪ್ಪು ಬಂದು ಹೋಗು ಬಿಳಿ ಬಂದು ನಾವು ಒಳಗೆ ಕಂಡದ್ದು ಕಪ್ಪು ಬಂದು ಬಿಳಿ ಬಂದು ಅಂತ ನಾವು ಇಚ್ಛಿಸಬೇಕಾಗುತ್ತೆ. ಅದಕ್ಕೆ ನಮ್ಮಲ್ಲಿ ನೋಡಿ ಬಹಳ ಎಚ್ಚರದಿಂದ ನೀವು ಗಮನಿಸಿ ನಮ್ಮ ಎಲ್ಲಾ ಪ್ರಾಚೀನ ದೇವಾಲಯಗಳು ಇತ್ತೀಚೆಗೆ ಡೆಲ್ಲಿಯಲ್ಲೆಲ್ಲ ಅರ್ವಾಚೀನ ಮಾಡಿದ ದೇವಾಲಯಗಳಲ್ಲಿ ಮಾತ್ರ ಶಿಲೆಯ ಮಾರ್ಬಲ್ಲಿನ ದೇವರಿದ್ದ. ಪ್ರಾಚೀನ ದೇವಾಲಯಗಳಲ್ಲಿ ಎಲ್ಲಾ ದೇವರ ಬಗ್ಗೆಯೂ ಕಪ್ಪು ಕರಿ ಶಿಲೆಯಲ್ಲಿ ಕಂಪಲ್ಸರಿ ಬಿಳಿ ಶಿಲೆಯಲ್ಲಿ ಮಾಡುವುದು ಇಟ್ ವಾಸ್ ಪ್ರೊಹಿಬಿಟೆಡ್ ಮಾಡಬಾರದು. ಬಿಳಿ ಶಿಲೆಯಲ್ಲಿ ಮಾಡುತ್ತಿರಲಿಲ್ಲ, ಮಾರ್ಬಲ್ನಲ್ಲಿ